ಎಂದೋ ಎಲ್ಲೋ ನೋಡುವ ದಿನವು ಮನವು ಮನವು ಅರಿಯುವ ದಿನವು ಎಂದೋ ಎಲ್ಲೋ ಕನಸೋ ನನಸೋ ತಿಳಿಯದ ರೀತಿ ಮನ ಬೆಳಗಿಸಿದ ಆಶಾ ಜ್ಯೋತಿ ಎಂದೋ ಎಲ್ಲೋ ನೋಡುವ ದಿನವು ಮನವು ಮನವು ಅರಿಯುವ ದಿನವು ಎಂದೋ ಎಲ್ಲೋ ನಿಲ್ಲದೆ ನೀನು ಕಣ್ಮರೆಯಾದರೆ ನಿಂತು ಹೋಗುವೆ ನಯನದಲ್ಲಿ ಹಾಡುವ ಹಾಡಿಗೆ ಪ್ರಾಣವು ನೀನೇ ಹಾಡುವ ಹಾಡಿಗೆ ಪ್ರಾಣವು ನೀನೇ ನನ್ನ ಪ್ರಣಯಕ್ಕೆ ರಾಣಿಯು ನೀನೇ ಎಂದೋ ಎಲ್ಲೋ ನೋಡುವ ದಿನವು ಮನವು ಮನವು ಅರಿಯುವ ದಿನವು ಎಂದೋ ಎಲ್ಲೋ ನೋಡುವ ದಿನವು ಮನವು